ಸೊ ಜೊತೆಗೆ ಏನಪ್ಪ ಅಂತಂದ್ರೆ ಇದು ಆಪಲ್, ಆಮೇಲೆ ಜಾಕ್ ಬೆಳೆ, ಜಾಕ್ ಫ್ರೂಟ್ ಅಂತ ನಾವೇನು ಕರಿತೀವಿ, ಅದು ಅದೇ ಥರ ಇನ್ನೊಂದು ಕೃಷಿ ಬೆಳೆ ಆದಂತಹ ಗೋವಿನ ಜೋಳ, ಅಲ್ಲಿಯೂ ಕೂಡ ಏನು ಇದು ಹೆಚ್ಚು ಹಾನಿ ಮಾಡ್ತಕ್ಕಂಥದ್ದು ಹಾನಿ ಮಾಡುತ್ತೆ ಅಂತಕ್ಕಂಥದ್ದು ಕಂಡುಬಂದಿದೆ. ಕೇವಲ ಇಷ್ಟೇ ಅಲ್ಲ, ಇವನ ಹೂವಿನ ಬೆಳೆಗಳ ಮೇಲೂ ಕೂಡ ಈ ಒಂದು ಬಿಳಿ ನೊಣ ಅತಿ ಹೆಚ್ಚು ಭಾನೆಯಾಗಿ ರೈತರಿಗೆ ಒಂದು ಚಿಂತಾದಾಯಕವಂತ ಪ್ರಶ್ನೆ ಆಗಿ ಉದ್ಭವ ಆಗಿದೆ. ಹಾಗಾಗಿ ಇದು ಏನಪ್ಪಾ ಅಂದ್ರೆ ಕೇವಲ ತೆಂಗು ಅಷ್ಟೇ ಅಲ್ಲ, ಹಲವಾರು ಬೆಳೆಗಳನ್ನು ಹಾನಿ ಮಾಡತಕ್ಕಂಥ ಒಂದು ಪ್ರಮುಖವಾದಂಥ ಬಿಳಿ ನೊಣ. ಇದು ನಾವು ನೋಡಲಿಕ್ಕೆ ಮೂರ್ತ ಏನಪ್ಪಾ ಅಂತಂದ್ರೆ ನೋಡಲಿಕ್ಕೆ ಹೇಗಿರುತ್ತೆ, ಸ್ವಲ್ಪ ಗಾತ್ರದ ದೊಡ್ಡದಿರುತ್ತೆ, ಸುಮಾರು 5-6 mm ಅದು ಏನು ಒಂದು ದೊಡ್ಡದಿರುತ್ತೆ. ಆಮೇಲೆ ಇದು ಈ ಒಂದು ಬಿಳಿ ನೊಣ ವರ್ತುಲಾಕಾರದಲ್ಲಿ ಏನಪ್ಪಾ ಅಂದ್ರೆ ಈಗ ನಾವು ತೆಂಗನ್ನು ತಗೊಂಡಾಗ, ತೆಂಗಿನ ಬೆಳೆಯನ್ನು ತಗೊಂಡಾಗ ತೆಂಗಿನ ಎಲೆಯ ಕೆಳಭಾಗದಲ್ಲಿ ವರ್ತುಲಾಕಾರವಾಗಿ ಇದು ತಿಳಿ ಹಳದಿ ಬಣ್ಣದ ಮೊಟ್ಟೆಯನ್ನು ಇಡುತ್ತೆ. ಈ ಮೊಟ್ಟೆಯ ಗಾತ್ರ ಕೇವಲ 0.2 mm ಅಂದ್ರೆ 1/5 cm, 1 cm 1/5 ಅಷ್ಟು ಚಿಕ್ಕದಾಗಿ ಇದು ಒಂದು ಮೊಟ್ಟೆಯನ್ನು ಇಡುತ್ತೆ. ಮೊಟ್ಟೆಯಿಂದ ಹೊರ ಬಂದಂತ ಮರಿಹುಳ, ಸುಮಾರು 2 ದಿವಸಕ್ಕೆ ಮರಿಹುಳ ಹೊರಗೆ ಬರುತ್ತೆ. ಮೊಟ್ಟೆಯಿಂದ ಹೊರ ಬಂದಂತ ಮರಿಹುಳ ಇದು ಏನಪ್ಪಾ ಅಂತಂದ್ರೆ ಅದು ಏನು ಅಗದಿ ತಿಳಿ ಹಸಿರು ಬಣ್ಣದಾಗಿರುತ್ತೆ. ಸೊ ಈ ಒಂದು ತಿಳಿ ಹಸಿರು ಬಣ್ಣದ ಏನು ಮರಿಹುಳ ಅಥವಾ ಬಿಳಿ ನೋಣದ ಮರಿ ಕೀಟ ಅಲ್ಲೇ ಎಲೆ ಕೆಳಗದಲ್ಲಿ ಎಲೆ ಕೆಳಭಾಗದಲ್ಲಿ ಇದ್ದುಕೊಂಡು ಅದೇನಪ್ಪಾ ರಸವನ್ನು ಹೀರ್ಲಿಕ್ಕೆ ಶುರು ಮಾಡುತ್ತೆ. ಸೊ ಹಾಗಾಗಿ ಈ ಒಂದು ರಸವನ್ನು ಹೀರ್ತಾ ಏನಾಗುತ್ತೆ, ಅದು ಮೇಲೆ ಮೇಲ್ಭಾಗದಲ್ಲಿ ನಮ್ಮ ಎಲೆಗಳು ಹಳದಿಯಾಗಿ ಗೋಚರವಾಗ್ತವೆ. ಸೊ ಇದು ಈ ತರ ಏನು ಹಾನಿ ಮಾಡತಕ್ಕಂತ ಒಂದು ಪ್ರಮುಖವಾದಂತ ಕೀಟ ಇದು. ಜೊತೆಗೆ ಒಂದು ಸುಮಾರು 10-15 ದಿವಸದಲ್ಲಿ ಈ ಮರಿ ಕೀಟ ಅದು ಏನು ಬೆಳೀತಾ ಪ್ರೌಢಾವಸ್ಥೆಯ ಕೀಟವಾಗಿ ಹೊರತಾಗುತ್ತೆ. ಸೊ ಪ್ರೌಢಾವಸ್ಥೆಯ ಕೀಟ ಈ ಒಂದು ಪ್ರೌಢಾವಸ್ಥೆಯ ಕೀಟದಲ್ಲಿ ಏನಪ್ಪ ಅಂದ್ರೆ ಕೀಟದ ಇದು ನೋಡ್ಲಿಕ್ಕೆ ಒಂಥರ ಅಗದಿ ಚಿಕ್ಕದಾದಂತ ಪತಂಗದ ಹಾಗೆ ಕಾಣುತ್ತೆ. ಆಮೇಲೆ ಈ ಒಂದು ಚಿಕ್ಕದಾದಂತ ಪ್ರೌಢಾವಸ್ಥೆಯ ಏನು ಬಿಳಿ ನೊಣ, ಈ ಬಿಳಿ ನೊಣದ ಪತಂಗಗಳು ತಗೊಂಡಾಗ ಅಥವಾ ಬಿಳಿ ನೊಣದ ರೆಕ್ಕೆಗಳು ತಗೊಂಡಾಗ ರೆಕ್ಕೆಯ ಮೇಲ್ಭಾಗದಲ್ಲಿ ಒಂದು ಬಿಳಿ ಪೌಡರ್, ಅಂದ್ರೆ ಒಂದು ಏನು ಬಿಳಿ ಪೌಡರ್ ಆದಂತ ಒಂಥರ ಡಸ್ಟ್ ಪಾರ್ಟಿಕಲ್ಸು ಅಥವಾ ಪೌಡರ್ ಪಾರ್ಟಿಕಲ್ಸು ಅಥವಾ ಬಿಳಿ ರವದೇ ನಮಗೆ ಕೈಗೆ ಹತ್ತದ. ಆಮೇಲೆ ನಾವು ಅದರ ಒಳಗಡೆ ತೆಂಗಿನ ಬೆಳೆಯಲ್ಲಿ ನುಗ್ಗಿದ್ರು ಕೂಡ ಒಳಗಡೆ ಹೋದಾಗ ಏನಾಗುತ್ತೆ, ಅವೇನು ಅವು ಹಾರುವಿಕೆಯಿಂದ ಏನಾಗುತ್ತೆ, ಒಂದು ಬಿಳಿ ಪೌಡರ್ ನಮಗೆ ಕಂಡುಕೊಂಡ್ಬಿಡುತ್ತೆ. ಸೊ ಅದಕ್ಕೆ ನಾವು ನೇರವಾಗಿ ಹೇಳ್ಬೋದು ಏನಪ್ಪಾ ಅಂದ್ರೆ ಈ ತೆಂಗಿಗೆ ಏನು ಬಿಳಿ ನೊಣ ಬಂದಿದೆ ಅಂತಕೊಂಡು ಸಹಜವಾಗಿ ನಾವು ಅದನ್ನ ಹೇಳ್ಬೋದು. ಸೊ ಅದಕ್ಕೆ ಯಾಕಂದ್ರೆ ಇದು ಇದನ್ನ ಕಂಡುಹಿಡಿಯೋದಾಗಲಿ ಅಥವಾ ಇದನ್ನ ನೋಡೋದಾಗಲಿ ಅಥವಾ ಇದನ್ನ ಬಾಧೆಯನ್ನು ಗುರುತಿಸಿಕೊಳ್ಳೋದಾಗಲಿ ಅಷ್ಟು ಕಷ್ಟ ಇಲ್ಲ. ಯಾಕಂದ್ರೆ ನೀವು ಒಳಗಡೆ ತೆಂಗಿನ ಬೆಳೆಯಲ್ಲಿ ಎಂಟರ್ ಆದ ತಕ್ಷಣ ಒಳಗೆ ಹೋದ ತಕ್ಷಣ ಏನಪ್ಪಾ ಅಂದ್ರೆ ಆ ಒಂದು ಬಿಳಿ ರೌದಿ ನಮ್ಗೆಲ್ಲ ಆವರಿಸ್ಕೊಂಡ್ಬಿಡುತ್ತೆ. ಸೊ ಇದ್ರ ಮೇಲೆ ಏನಾಗುತ್ತೆ, ಬಿಳಿ ನೊಣ ನಮ್ಮ ತೆಂಗಿನ ಬೆಳೆಗೆ ಬಂದಿದೆ ಅಂತಕ್ಕಂಥದ್ದನ್ನ ಅಗದಿ ಏನೋ ನಾವು ದೃಢೀಕರಿಸಬಹುದು. ಸೊ ಈ ತರ ಏನಪ್ಪಾ ಅಂದ್ರೆ ಆ ಬಿಳಿ ನೊಣದ ಏನೋ ಒಂದು ಬಾಧೆಯ ಲಕ್ಷಣ. ಆಮೇಲೆ ಏನಾಗುತ್ತೆ, ಈ ಒಂದು ಮರಿ ಕೀಟ ಅದು ಸತತವಾಗಿ ರಸವನ್ನು ಹೀರ್ತಾ ಏನಾಗುತ್ತೆ, ಇಲ್ಲಿ ಹಳದಿ ಬಣ್ಣಕ್ಕೆ ತಿರುತ್ತವ. ಹಳದಿ ಬಣ್ಣಕ್ಕೆ ತಿರುಗಿದ ಮೇಲೆ ಪುನಃ ಅದು ಅದು ಬಾಧೆ ಜಾಸ್ತಿ ಆದಾಗ ಅವು ಎಲೆ ಹಳದಿ ಬಣ್ಣಕ್ಕೆ ತಿರುಗಿದ ಮೇಲೆ ಬೆಳೆ ಬೆಳವಣಿಗೆ ಕುಂಠಿತಗೊಂಡತ್ತೆ. ಸೊ ಬೆಳವಣಿಗೆ ಕುಂಠಿತಗೊಂಡಾಗ ಆಟೋಮೆಟಿಕ್ ಏನಪ್ಪಾ ಅಂದ್ರೆ ಆ ಒಂದು ನಮಗೆ ಏನು ಬರ್ತಕ್ಕಂಥ ಇಳುವರಿ ಕೊಡ್ತಕ್ಕಂಥ ಒಂದು ಏನು ತೆಂಗಿನ ಗಿಡ ಅದು ಸರಿಯಾಗಿ ಏನಪ್ಪ ಅಂದ್ರೆ ಅವೆಲ್ಲ ಏನು ಕಾಯಿಗಳಾಗೋದಕ್ಕೆ ಅಥವಾ ತೆಂಗಿನ ಕಾಯಿಗೋದಕ್ಕೆ ಅದ್ರ ಗಾತ್ರ ಸರಿ ಇರಲ್ಲ, ಅವೇನಪ್ಪಾ ಅಂತಂದ್ರೆ ಈ ಒಂದು ತೆಂಗಿನ ಪತ್ರಕ ಬಿಳಿ ನೋಡದ ಬಾಧೆಯಿಂದ ಅವು ಉದುರ್ಲಿಕ್ಕೆ ಚಾಲು ಆಗ್ತವೆ. ಸೊ ಹೀಗಾಗಿ ಏನಾಗುತ್ತೆ, ಸೊ ಈ ಬಿಳಿ ನೋಡದ ಬಾಧೆ ರೈತರಿಗೆ ಒಂದು ಏನು ಸಮಸ್ಯೆ ಆಗಿ ಉದ್ಭವ ಆಗ್ತದೆ. ಇದು ಈಗಾಗಲೇ ನಾನು ಹೇಳ್ದಂಗೆ ಇದು ಏನಪ್ಪ ಅಂದ್ರೆ ಇತ್ತೀಚೆಗೆ ಬಂದಂಥ ಕೇವಲ 4-5 ವರ್ಷದಲ್ಲಿ ಕಂಡು ಬಂದಂಥ ಒಂದು ಹೊಸದಾಗಿ ಬಂದಂತಹ ಬಿಳಿ ನೊಣ ಬಾಧೆ. ಸೊ ಈ ತರ ಇದರ ಬಾಧೆಯ ಲಕ್ಷಣ ಕೊಂಡು ಬರ್ತಾರೆ. ಇವು ಹಾರ್ತವ ಗಾಳಿಯಲ್ಲಿ, ಅದು ಗಾಳಿಯ ಮುಖಾಂತರ ಏನಂದ್ರೆ ಒಂದು ಪ್ರದೇಶ ಇನ್ನೊಂದು ಪ್ರದೇಶಕ್ಕೆ, ಒಂದು ತೋಟದಿಂದ ಇನ್ನೊಂದು ತೋಟಕ್ಕೆ ಏನು ಅದು ಗಾಳಿಯ ಮುಖಾಂತರ ಕ್ಯಾರಿ ಆಗ್ತವೆ. ಅಂದ್ರೆ ಗಾಳಿಯ ಮುಖಾಂತರ ಅದು ಏನಪ್ಪ ಬೇರೆ ಬೇರೆ ಪ್ರದೇಶಕ್ಕೆ ಹರಡ್ತವೆ. ಸೊ ಜೊತೆಗೆ ಏನಪ್ಪ ಇದು ಹಾರುತ್ತೆ ಏನಂದ್ರೆ ಅಷ್ಟು ಅಗದಿ ವೇಗದಲ್ಲಿ ಅಥವಾ ಅಗದಿ ಬಹಳ ದೂರದಲ್ಲಿ ಹಾರದ ಸ್ವಲ್ಪ ಹಂತದಲ್ಲಿ ಮಾತ್ರ ಹಾರ್ತಾ ಇರ್ತವೆ. ಆದ್ರೆ ಗಾಳಿಯ ಮುಖಾಂತರ ಇದು ಹೌದು ಬೇರೆ ಬೇರೆ ತೋಟಕ್ಕೆಲ್ಲ ಇದು ಹೋಗುತ್ತೆ. ಸೊ ಹಾಗಾಗಿ ಇದು ಸ್ವಲ್ಪ ನಾವು ಬಹಳ ಕೇರ್ಫುಲ್ ಆಗಿ ಅಥವಾ ಬಹಳ ಕಾಳಜಿ ಪೂರ್ವಕವಾಗಿ ಇದನ್ನ ರೈತರು ಸಾಮೂಹಿಕವಾಗಿ ಇದನ್ನ ಹತೋಟಿ ಮಾಡ್ತಕ್ಕಂಥದ್ದನ್ನ ನಾವು ಮಾಡ್ಕೋಬೇಕು. ಇಲ್ಲಿ ಎಲೆಗಳು ಅಂತೇಳಿಂದ ಒಂದಿಷ್ಟು ವಯಸ್ಸಾದ ಎಲೆಗಳು ಅಥವಾ ಕಡಿಮೆ ವಯಸ್ಸಾದ ಎಲೆಗಳು ಅಥವಾ ಎಳೆ ಎಲೆಗಳು ಹಿಂಗೆಲ್ಲನೂ ಎಲ್ಲಿ ಹೆಚ್ಚಾಗಿ ಬಾಧೆ ಕಂಡುಬರುತ್ತೆ? ಇದು ಏನೋಡ್ರಿ, ಇದು ಯಾಕಂದ್ರೆ ಈ ಒಂದು ತೆಂಗಿಗೆ ಬರ್ತಕ್ಕಂಥ ಬಿಳಿ ನೊಣ ಇದು ಎಲೆ ಮಧ್ಯಭಾಗದ ಮತ್ತು ಬಲತಂತಹ ಗಿರಿಗಳಲ್ಲಿ ಕೆಳಭಾಗದಲ್ಲಿ ಇದನ್ನು ಕಂಡು ಬರ್ತಾವೆ. ಮೇಲ್ ನಾವು ಅಗದಿ ಚಿಗುರಿದಂತ ಎಲೆಗಳು ಅಥವಾ ಅಗದಿ ಚಿಕ್ಕದಂತ ಎಲೆಗಳು ಅಷ್ಟು ಇದಿರೋದಿಲ್ರಿ. ಇದು ಮಧ್ಯಭಾಗದಲ್ಲಿ ಇರ್ತಕ್ಕಂತ ಆಮೇಲೆ ಮತ್ತು ಬಲಿತಂತ ಎಲೆಗಳಲ್ಲಿ ಎಲೆ ಒಳಭಾಗದಲ್ಲಿ ಮೇಲ್ಭಾಗದಲ್ಲ, ಯಾಕಂದ್ರೆ ಇದು ಹೆಚ್ಚನ್ನು ಹೆಚ್ಚು ತಂಪನ್ನ ಲೈಕ್ ಮಾಡ್ತಕ್ಕಂತ ತಂಪನ್ನು ಇಷ್ಟಪಡ್ತಕ್ಕಂತ ಅಥವಾ ಬೆಳೆ ಏನು ಈ ಒಂದು ಏನು ತೇವಾಂಶವನ್ನು ಇಷ್ಟಪಡ್ತಕ್ಕಂತ ಇದು ಕೀಟ ಆದ್ರಿಂದ ಎಲೆ ಕೆಳಭಾಗದಲ್ಲಿ ನಾವು ಈ ಒಂದು ಬಾಧೆಯ ಲಕ್ಷಣವನ್ನು ನೋಡಬಹುದು. ಇದು ಇಂಥ ಕಾಲದಲ್ಲಿ ಹೆಚ್ಚಾಗಿರುತ್ತೆ, ಹಾವಳಿ ಇರುತ್ತೆ ಅನ್ನುವಂಥದ್ದು. ಹೌದ್ರಿ, ಹೌದು. ಇದು ವರ್ತುಲಾಕಾರವಾಗಿ ಏನೋ ಇದು ನಮ್ ಕಂಡು ಬರುತ್ತೆ. ನಾವು ನೋಡಿದಾಗ ನೀವು ಎಲೆ ಕೆಳಭಾಗದಲ್ಲಿ ನೋಡ್ರಿ, ವರ್ತುಲಾಕಾರವಾಗಿ ಅದು ಮೊಟ್ಟೆ ಇಡುತ್ತೆ. ಅದೇ ಸರ, ಮೊಟ್ಟೆಯಿಂದ ಹೊರಬಂತ ಮರಿಗಳು ಕೂಡ ವರ್ತುಲಾಕಾರವಾಗಿನೇ ಅವು ಅಲ್ಲಿ ಕುತ್ಕೊಂಡಿರ್ತಾವ್ರಿ. ಅಂದ್ರೆ ಯಾವುದೇ ಬೆಳೆಗೆ ಬೇಸಿಗೆ ಮಳೆಗಾಲ ಚಳಿಗಾಲ ಈ ರೀತಿ ಇರುತ್ತೆ, ಇದು ಯಾವ ಕಾಲದಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ? ಇದು ನೋಡ್ರಿ, ಈ ಒಂದು ಬಿಳಿ ನೊಣ ಮಳೆಗಾಲದಲ್ಲಿ ಕಂಡು ಬರೋದಲ್ರಿ, ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ಈ ಒಂದರಲ್ಲಿ ಇದು ಬೆಳೆ ಮಳೆ ಕಂಡು ಬರೋದಿಲ್ಲ. ತದನಂತರ ನವಂಬರ್ ಮುಗಿದ್ಮೇಲೆ ನವಂಬರ್ ಡಿಸೆಂಬರ್ ಜನವರಿ ಫೆಬ್ರವರಿ ಮಾರ್ಚ್ ಈ ಒಂದು ನಾಲ್ಕೈದು ತಿಂಗಳು ಮಾರ್ಚ್ ಏಪ್ರಿಲ್ ತಿಂಗಳು ಕಂಡು ಬರುತ್ತೆ. ಹಾಗಾಗಿ ಮಳೆಗಾಲದಲ್ಲಿ ಮಾತ್ರ ಈ ಒಂದು ಕೀಟದ ಬಾಧೆ ಕಡಿಮೆ ಇರುತ್ತೆ. ತದನಂತರ ಏನು ನಮ್ದು ಒಂದು ಬೇಸ್ ಇದು ಏನು ಹಿಂಗಾರು ಮುಗಿದ್ಮೇಲೆ ಅಂದ್ರೆ ಚಳಿಗಾಲ ಮುಗಿದ್ಮೇಲೆ ಡಿಸೆಂಬರ್ ನಂತರ ಡಿಸೆಂಬರ್ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಈ ಐದು ತಿಂಗಳಲ್ಲಿ ಈ ಒಂದು ಹುಳದ ಬಾಧೆ ಜಾಸ್ತಿ ಬರುತ್ತೆ. ಹಾಗಾಗಿ ಇಂಥ ಒಂದು ಪ್ರಮುಖವಾದ ಕೀಟವನ್ನು ಹೇಗೆ ನಿರ್ವಹಿಸಬಹುದು? ಇದಕ್ಕೆ ನೋಡ್ರಿ, ನಾ ಹೇಳಿದ್ನಲ್ಲ ಏನು ಮೊದಲೇನಪ್ಪ ಅಂತ ತೆಂಗಿನ ಬೆಳೆಯಲ್ಲಿ ಸಿಂಪಡಣೆ ಮಾಡೋದ್ರೆ ಭಾಳ ಕಷ್ಟ. ಹಾಂ, ಯಾಕೆಂದ್ರೆ ಗಿಡಗಳು ಎತ್ತರ ಇರ್ತಾವೆ. ಅದಕ್ಕಾಗಿ ಆಮೇಲೆ ನಾವು ಏನಪ್ಪ ಅಂದ್ರೆ ಅದು ಅದು ಈ ಒಂದು ಬೆಳೆಯಲ್ಲಿ ಹೆಚ್ಚಾನು ಹೆಚ್ಚು ಕೀಟನಾಶಕ ಸಿಂಪಡಣೆ ಮಾಡಲಿಕ್ಕೆ ಹೋಗಬಾರ್ದು. ಭಾಳ ನಮ್ಗೆ ಏನಪ್ಪ ಅಂದ್ರೆ ಈ ಒಂದು ಬೆಳೆಯನ್ನು ಹತೋಟಿ ಮಾಡಲಿಕ್ಕೆ ಈ ಒಂದು ಹುಳವನ್ನು ಹತೋಟಿ ಮಾಡಲಿಕ್ಕೆ ಅಗದಿ ಸರಳವಾದಂತಹ ಏನಪ್ಪ ಅಂದ್ರೆ ಬೇವಿನ ಎಣ್ಣೆ. ಬೇವಿನ ಎಣ್ಣೆಯನ್ನು ಪ್ರತಿ ಲೀಟರ್ ನೀರಲ್ಲಿ 3 ml ಅಷ್ಟು, ಅಂದರೆ 1 ಲೀಟರ್ ನೀರಿಗೆ 3 ml ಅಷ್ಟು ಬೇವಿನ ಎಣ್ಣೆಯನ್ನು ನಾವು ಹಾಕಿ ಸಿಂಪಡಣೆ ಮಾಡೋದ್ರಿಂದ ಈ ಕೀಟದ ಬಾಧೆ ಆಗುತ್ತೆ. ಜೊತೆಗೆ ಏನಪ್ಪ ಅಂದ್ರೆ ಬೇವಿನ ಬೆಣ್ಣೆ ಆಗೋದಕ್ಕೆ ಅಥವಾ ಬೇವಿನ ಎಣ್ಣೆ ಸಿಗದಿದ್ರು ಕೂಡ ಬೇವಿನ ಮೂಲದ ಕೀಟನಾಶಕ ಯಾವುದಾದ್ರೂ ಬೇವಿನ ಮೂಲದ ಕೀಟನಾಶಕವನ್ನು ಪ್ರತಿ ಲೀಟರ್ ನೀರಿಗೆ 5 ml ಬೆರೆಸಿ ನಾವು ಸಿಂಪಡಣೆ ಮಾಡೋದ್ರಿಂದ ಇದರ ಹತೋಟಿಯ ಸಂಪೂರ್ಣ ಸಾಧ್ಯ ಆಗುತ್ತೆ. ಇದು ಎರಡನೇದು. ಮೂರನೇದು ಏನಪ್ಪ ಅಂತಂದ್ರೆ ಬೇವಿನ ಮೂಲದ್ರೆ ಅಂದ್ರೆ 5% ಬೇವಿನ ಮೂಲದ ಕೀಟನಾಶಕ ದ್ರಾವಣ, 5% ಬೇವಿನ ಮೂಲದ ಕೀಟನಾಶಕ ದ್ರಾವಣ ಇದು ನಾವು ಪ್ರತಿ 1 ತಿಂಗಳಿಗೊಮ್ಮೆ ಪ್ರತಿ 3-4 ವಾರೊಮ್ಮೆ ಸಿಂಪಡಣೆ ಮಾಡೋದ್ರಿಂದ ಏನಾಗುತ್ತೆ, ಈ ಹುಳುವಿನ ಬಾಧೆ ಸಂಪೂರ್ಣವಾಗಿ ಕಂಟ್ರೋಲ್ ಆಗುತ್ತೆ. ಸೊ ಅದಕ್ಕಾಗಿ 5% ಬೇವಿನ ಬೀಜದ ಕಷಾಯ ಕೂಡ ನಾವು ಸಿಂಪಡಣೆ ಮಾಡಲಿಕ್ಕೆ ಅಡ್ಡಿಲ್ಲ. ಹೇಗೆ ಸಿಂಪಡಣೆ ಮಾಡೋದು? ಅಷ್ಟು ದೊಡ್ಡ ಗಿಡ ಗರಿಗಳು ಅದು ಕೆಳಗಡೆ ಇರ್ತವು, ಸಿಂಪಡಣೆ ಮಾಡಲಿಕ್ಕೆ ಏನಾದರೂ ತಂತ್ರವನ್ನು ಬಳಸಬೇಕಾ? ಇನ್ನೊಂದು ಹೇಳಿದ್ರೆ ನಮಗೆ 5% ಬೇವಿನ ಮೂಲದ ಬೇವಿನ ಬೀಜ ಕಷಾಯ ಅಂತ ಹೇಳಿದ್ರೆ ನಿಮಗೆ ಸ್ವಲ್ಪ ರೈತರಿಗೆ ಸ್ವಲ್ಪ ಇದಾಗ್ಬೋದು ಯಾವ ಥರ ತಯಾರು ಮಾಡಬೇಕು ಅಂತ ತಿಳ್ಕೊಂಡು. ಯಾಕಂದ್ರೆ 5% ಬೇವಿನ ಬೀಜ ಕಷಾಯ ತಯಾರು ಮಾಡೋದು ವಿಧಾನ ಹೆಂಗಂತ ತಾವು ಕೇಳ್ಬೋದು. ಏನಂದರೆ 5 kg ಬೇವಿನ ಬೀಜವನ್ನು ತೊಗೊಂಡು ಅದನ್ನು ಕುಟ್ಟಿ ಪುಡಿ ಮಾಡಿ ಒಂದು ಬಕೆಟಲ್ಲಿ ಕೇವಲ ಒಂದು 7 ಲೀಟರ್ ನೀರು ಹಾಕಿಬಿಟ್ಟು ಆ ಒಂದು ಕುಟ್ಟಿ ಪುಡಿ ಮಾಡಿದಂತಹ ಬೇವಿನ ಬೀಜವನ್ನು ನೆನೆಸ್ಬೇಕ್ರಿ, ರಾತ್ರಿ ಇಡೀ ನೆನೆಸ್ಬೇಕು. ನೆನೆಸಿದ ಮೇಲೆ ಮಾರನೇ ದಿವಸ ಆ ಒಂದು ನೆನೆದಂತಹ ಬೇವಿನ ಬೀಜವನ್ನು ಕುಟ್ಟಿ ರುಬ್ಬಿ ಅದರಿಂದ ನಾವು ಅದನ್ನು ಕುಟ್ಟಿ ನೀರು ಹಾಕಿ ರುಬ್ಬತಾ ಹೋದಂಗೆಲ್ಲ ಏನಾಗುತ್ತೆ, ಅದು ಕಷಾಯ ಬರ್ತಾ ಇರುತ್ತೆ, ರಸ ಬಿಡ್ತಾರೆ. ಸೊ ಈ ರಸವನ್ನು ನಾವು ಸುಮಾರು 100 ಲೀಟರ್ ಸಮಾನವಾಗಿ ಹಂಚಬೇಕು. ಬಂದಂತ ಸುಮಾರು 5 kg ಬೇವಿನ ಬೀಜದಿಂದ ಕುಟ್ಟಿ ಪುಡಿ ಮಾಡಿ ಆಮೇಲೆ ಕಷಾಯವನ್ನು ತೆಗೆದ್ಮೇಲೆ ಬಂದಂತ ಕಷಾಯ ಸುಮಾರು 1 ಲೀಟರ್ ಇರ್ಬೋದು, 2 ಲೀಟರ್ ಇರ್ಬೋದು, 3 ಲೀಟರ್ ಇರ್ಬೋದು, ಅದನ್ನ ನಾವು 100 ಲೀಟರ್ ನೀರಿನ ದ್ರಾವಣಕ್ಕೆ ಸಮನಾಗಿ ಬೆರೆಸಿ ಸಮನಾಗಿ ಹಂಚಿ ಅದನ್ನ ನಾವು ಸಿಂಪಡಣೆ ಮಾಡ್ಲಿಕ್ಕೆ ಅಡ್ಡಿಲ್ಲ. ಈಗ ಸಿಂಪಡಣೆ ಮಾಡೋದು ಹೇಗಂತಂದ್ರೆ ಬಹಳ ಸರಳ ರೀ. ಯಾಕಂದ್ರೆ ನಮ್ಮಲ್ಲಿ ಈಗ ಎಲ್ಲೆಲ್ಲಿ ತೆಂಗಿನ ಬೆಳೆ ಇರ್ತಾವಲ್ಲ, ಇದಕ್ಕೆ ಏನು ಕಾಲ್ನಡಿಗೆ ಸ್ಪ್ರೇಯರ್ ಅಂದ್ರೆ ಫುಡ್ ಸ್ಪ್ರೇಯರ್ ಅಂತ ಬಂದಿದೆ, ಅದು ಫುಡ್ ಸ್ಪ್ರೇಯರ್ ಅಂತ ತಗೊಂಡು ಆ ಫುಡ್ ಸ್ಪ್ರೇಯರ್ ಮುಖಾಂತರ ನಾವು ತೆಂಗಿನ ಬೆಳೆ ಮೇಲೆ ಅಗದಿ ಸರಳವಾಗಿ ನಾವು ಸಿಂಪಡಣೆ ಮಾಡ್ಲಿಕ್ಕೆ ಅಡ್ಡಿಲ್ಲ. ಯಾಕಂದ್ರೆ ನಾವು ಫುಡ್ ಸ್ಪ್ರೇಯರ್ ಅಂದ್ರೆ ಅದ್ರದ್ದು ಒಂದು 25-30 ಫೀಟ್ ಇದಿರುತ್ತೆ, ಏನು ಪೈಪ್ ಇರುತ್ತೆ, ಆಮೇಲೆ ಕಾಲಿನಿಂದ ನಾವು ಒತ್ತಿ ಅದನ್ನು ಪ್ರೆಸ್ ಮಾಡಿ ಸಿಂಪಡಣೆ ಮಾಡಿದಾಗ ನೇರವಾಗಿ 25-30 ಫೀಟ್ ಎತ್ತರದಲ್ಲಿ ಸಿಂಪಡಣೆ ಹೋಗುತ್ತೆ. ಸೊ ಅದಕ್ಕೆ ಫುಡ್ ಸ್ಪ್ರೇಯರ್ ಅಂತಕ್ಕಂಥ ಅಥವಾ ಕಾಲಿನಿಂದ ಇದು ಉಪಯೋಗ ಮಾಡ್ತಕ್ಕಂಥ ಸ್ಪ್ರೇಯರ್ ಇದು ಬಂದಿದೆ. ಇದರ ಮುಖಾಂತರ ಬಹಳ ನಾವು ಸರಳವಾಗಿ ಸಿಂಪಡಣೆ ಮಾಡ್ಲಿಕ್ಕೆ ಅಡ್ಡಿಲ್ಲ. ಇವನ್ನು ಬೆಳೆ ತೆಂಗಿನ ಬೆಳೆ ಅದು ಸುಮಾರು 20-30 ಫೀಟ್ ಮೇಲಿದ್ರು ಕೂಡ ಅಲ್ಲಿಗೆ ಸಿಂಪಡಣೆ ದ್ರಾವಣ ತಲುಪುತ್ತೆ. ಸೊ ಹಾಗಾಗಿ ಫುಡ್ ಸ್ಪ್ರೇಯರ್ ಮುಖಾಂತರ ಸಿಂಪಡಣೆ ಮಾಡಲಿಕ್ಕೆ ಅಡ್ಡಿಲ್ಲ. ಇಷ್ಟು ಸಹ ಏನಪ್ಪಾ ಅಂದ್ರೆ ಸಿಂಪಡಣೆ ಮಾಡೋದು ಬಹಳ ಚಲೋ. ಯಾವುದೇ ಕಾರಣಕ್ಕೂ ಕೀಟನಾಶಕ ಸಿಂಪಡಣೆ ಮಾಡ್ಲಿಕ್ಕೆ ಹೋಗಬಾರ್ದು. ಯಾಕಂದ್ರೆ ಬೇವಿನ ಎಣ್ಣೆ ಇದೆ, ಬೇವಿನ ಮೂಡದು ಕೀಟನಾಶಕ ಇದೆ, ಆಮೇಲೆ ಬೇವಿನ ಬೀಜ ಕಷಾಯ ತಯಾರು ಮಾಡೋದಿದೆ. ಸೊ ಪ್ರತಿ ತಿಂಗಳಿಗೊಮ್ಮೆ, ಪ್ರತಿ ಮೂರು ನಾಲ್ಕು ವಾರಕ್ಕೊಮ್ಮೆ ಕೇವಲ ನಾವು ಬೇವಿನ ಮೂಡದ ಕೀಟನಾಶಕವನ್ನು ಮುಂಜಾಗ್ರತವಾಗಿ ಸಿಂಪಡಣೆ ಮಾಡೋದು ಸಾಕು, ಇದರ ಹತೋಟಿ ಸಂಪೂರ್ಣವಾಗಿ ಸಾಧ್ಯ ಅಂತ ತಿಳ್ಕೊಂಡು ಸಂಶೋಧನೆಯಿಂದ ಕಂಡು ಬಂದಿದ್ರು. ಈ ರೀತಿ ಸಿಂಪಡಣೆ ಮಾಡಿದಾಗ ಅವು ಬೇರೆ ಕಡೆ ಹಾರಿ ಹೋಗ್ತವೋ ಅಥವಾ ಸಾಯ್ತವೋ? ಇದು ಈ ತರ ಸಿಂಪಡಣೆ ಮಾಡೋದ್ರಿಂದ ಒಂದೇನಂದ್ರೆ ಏನು ಅಲ್ಲೇ, ಯಾಕಂದ್ರೆ ನಾ ಮರಿ ಕೀಟಗಳು ಇರ್ತಾವಲ್ಲ, ಮರಿ ಕೀಟಗಳು ಅಲ್ಲೇ ಇದು ಆಗ್ಬಿಡ್ತಾವ, ಅಲ್ಲೇ ಸತ್ತೋಗ್ಬಿಡ್ತಾವ. ಆದ್ರೆ ಏನು ಉಳಿ ಪ್ರೌಢಾವಸ್ಥೆ ಕೀಟ ಇರ್ತಲ್ಲ, ಬೇರೆ ಬೇರೆ ಏನು ಬೆಳೆಗೆ ಹೋದ್ರೂ ಕೂಡ, ಈ ಒಂದು ಏನು ಬೇರೆ ತೋಟಕ್ಕೆ ಹೋದ್ರು ಕೂಡ, ರೈತರು ಸಾಮೂಹಿಕವಾಗಿ ತಾವೆಲ್ಲ ಸಿಂಪಡಣೆ ಮಾಡಿದಾಗ ಏನಾಗುತ್ತೆ, ಹುಳ ಆಟೋಮೆಟಿಕ್ ಆಗಿ ಕಡಿಮೆ ಆಗುತ್ತೆ. ಯಾಕಂದ್ರೆ ಬೇವಿನ ಮೂಡದು ಇದು ಏನಿದ್ರೆ ಬೇವಿನ ಮೂಡದು ಕೀಟನಾಶಕ ಇದು ಏನಪ್ಪ ಅಂದ್ರೆ ಇದು ವಿಕರ್ಷಕ ಹೌದು, ಯಾಕೆ ಆಕರ್ಷಣೆ ಮಾಡಲಿದ್ದು ವಿಕರ್ಷಕವಾದ್ರಿಂದ ಏನಾಗುತ್ತೆ, ನಿಮ್ಮ ಒಂದು ತೋಟಕ್ಕೆ ಆ ಒಂದು ಬಿಳಿ ನೋಣ ಬರದೇ ಇರುತ್ತೆ. ಅದು ಸಂಪೂರ್ಣವಾಗಿ ಯಾಕಂದ್ರೆ ನೀವು ಕಷಾಯ ಸಿಂಪಡಣೆ ಮಾಡಿದ್ರೆ ಯಾವ ಕಾರಣಕ್ಕೂ ಅದು ಕೀಟ ಬರೋದಲ್ಲ. ಸೊ ಹಾಗಾಗಿ ವಿಕರ್ಷಕವಾಗಿರೋದ್ರಿಂದ ಇದು ಹೆಚ್ಚು ಏನಪ್ಪ ಅಂದ್ರೆ ರೈತರು ಮುಂಜಾಗ್ರತಾ ಕ್ರಮವಾಗಿ ಸಾಮೂಹಿಕವಾಗಿ ಮಾಡಿದ್ರಿಂದ ಅತಿ ಹೆಚ್ಚು ಪರಿಣಾಮ ಬೀರುತ್ತೆ ಅಂತಕ್ಕಂಥ ಗೊತ್ತಾಗಿದೆ. ಅದರ ಜೊತೆಗೆ ಈಗ ನೀವು ಹೇಳಿದ್ರೆ ಅನೇಕ ಹೋಸ್ಟ್ ಪ್ಲಾಂಟ್ ಇದಾವೆ, ಅಂದ್ರೆ ಆಶ್ರಯ ಕೊಡುವಂತ ಕಳೆಗಳು ಅಥವಾ ಬೆಳೆಗಳು ಅಥವಾ ಹಣ್ಣಿನ ಗಿಡಗಳು, ಆರ್ನಾಮೆಂಟಲ್ ಪ್ಲಾಂಟ್ಸ್, ಇವೆಲ್ಲವೂ ಕೂಡ ಇದೆ. ಸೌಂದರ್ಯವರ್ಧಕ ಸಸ್ಯಗಳು, ಇಂಥ ಸಸ್ಯಗಳು ಕೂಡ ಅಲ್ಲಿ ಇರಲ್ದಂಗೆ ನೋಡ್ಕೊಳ್ಳೋದು ಒಳ್ಳೇದಂತ ಎಲ್ಲ ಇದು ಹೇಳಿದ್ರೆ ನಮ್ಗೆ ಈ ಒಂದು ಕೀಟ ಕೇವಲ ಬಾಳೆ ಕೇವಲ ತೆಂಗು ಅಷ್ಟಿಲ್ಲ, ತೆಂಗು ಬಾಳೆ ಗಾವ ಸಪೋಟ ಆಮೇಲೆ ಇವನ್ ಪೇರ್ಲ ಆಮೇಲೆ ಜಾಕ್ ಫ್ರೂಟ್ ಹಲವಾರು ಬೆಳೆಗಳು ಬೆಳೆದ್ರಿಂದ ನಾವು ಮುಂಜಾಗ್ರತಾ ಕ್ರಮವಾಗಿ ಎಲ್ಲ ಬೆಳೆಯಲ್ಲಿ ಕೂಡ ಸಿಂಪಡಣೆ ಮಾಡ್ಲಿಕ್ಕೆ ಕೊಡಿಲ್ರಿ. ಯಾಕಂದ್ರೆ ಯಾವುದು ಕೂಡ ತೊಂದರೆ ಆಗಲ್ಲ. ಒಂದೇನ ಹೇಳ್ತೇನೆ ನಿಮಗೆ, ಯಾಕಂದ್ರೆ ಎಲ್ಲ ಬೆಳೆಯಿರಿ ನೀವು, ಬಹುಶಃ ಹೂ ಬೆಳೆ ಬೆಳಿತಿರ್ಬೋದು ಅಥವಾ ಬೇರೆ ತರಕಾರಿ ಬೆಳೆ ಬೆಳಿತಿರ್ಬೋದು ಅಥವಾ ಬೇರೆ ಬೇರೆ ಇನ್ನುಳಿದಂಥ ಹಣ್ಣಿನ ಬೆಳೆ ಬೆಳಿತಿರ್ಬೋದು. ಸೊ ಇದೇನಂದ್ರೆ ಈ ಒಂದು ತೆಂಗಿಗೆ ಬರತಕ್ಕಂಥ ಬೆಳೆ ನೋಣ ಕೇವಲ ತಂಗಿಗಷ್ಟೇ ಅಲ್ಲ, ಹಲವಾರು ಬೆಳೆಯಲ್ಲಿ ಬರೋದ್ರಿಂದ ನೀವು ಮುಂಜಾಗ್ರತಾ ಕ್ರಮವಾಗಿ ಎಲ್ಲಾ ಬೆಳೆಯಲ್ಲಿ ಕೂಡ ಅದು ಹಣ್ಣಿನ ಪೇರ್ಲೆ ಇರ್ಬೋದು, ಬಾಳೆ ಇರ್ಬೋದು ಅಥವಾ ಹೂವಿನ ಬೆಳೆ ಇರ್ಬೋದು ಅಥವಾ ಇನ್ನುಳಿದಂತ ಈವನ್ ತರಕಾರಿ ಬೆಳೆ ಇರ್ಬೋದು, ಈವನ್ ಏನಪ್ಪ ಅಂದ್ರೆ ಹುಲ್ಲಿನ ಮೇಲೆ ಕೂಡ ಇದು ಈ ಒಂದು ಹುಳ ಬರುತ್ತೆ. ಎಲ್ಲ ಬೆಳೆಯ ಮೇಲೆ ಕೂಡ ನೀವು ಮುಂಜಾಗ್ರತಕರವಾಗಿ ಪ್ರತಿ ತಿಂಗಳಿಗೊಮ್ಮೆ ಸಿಂಪಡಣೆ ಮಾಡೋದ್ರಿಂದ ನಿಮ್ದು ಬೆಳೆ ಸಮೃದ್ಧಿಯಾಗಿ ಬೆಳೀತದೆ, ಆಮೇಲೆ ಈ ಹುಳದ ಬಾಧೆ ಇರೋದಲ್ಲ, ಇಳುವರಿ ಮಾತ್ರ ಚೆನ್ನಾಗಿ ಬರುತ್ತೆ ಅಂತ ಅನ್ನೋಕ್ಕಂಥದ್ದನ್ನು ಇನ್ನು ಸಂಶೋಧನೆಯಿಂದ ದೃಢೀಕರಿಸಿ ಆಗಿದೆ. ಹಾಗಾಗಿ ಈ ರೀತಿ ನಿರ್ವಹಣೆ ಮಾಡಿದಂಥ ರೈತರು ಇದ್ದಾರೆ ಇದ್ದಾರೆ ಯಾಕೆ ಇತ್ತೀಚೆಗೆ ನಮ್ಮ ಒಂದು ಮಂಗಳೂರಿನಂಥ, ಯಾಕಂದರೆ ಇದು ಇತ್ತೀಚೆಗೆ ಬಂದಂಥ ಕಂಡು ಬಂದದ್ದಾಗಿದ್ದು. ಸೊ ಈ ಒಂದು ನಮ್ಮ ಏನು ಉತ್ತರ ಕರ್ನಾಟಕದಲ್ಲಿ ಈ ಕುಮಟಾ ಆಮೇಲೆ ಸಿದ್ದಾಪುರ ಯಲ್ಲಾಪುರದಲ್ಲಿ ಭಾಳಷ್ಟು ಜನರು ಏನು ರೈತರು ಇಂಥ ಒಂದು ಪದ್ಧತಿಯಲ್ಲಿ ಈ ಒಂದು ಬೇವಿನ ಸಿಂಪಡಣೆ ಮಾಡೋದ್ರಿಂದ ಸಿಂಪಡಣೆ ಮಾಡಿ ಅದು ಏನು ಬಿಳಿ ನೋವನ್ನು ನಿಯಂತ್ರಣ ಮಾಡಿದ್ದು ಭಾಳಷ್ಟು ಉದಾಹರಣೆಗಳಿದ್ದಾವೆ. ಹೌದು ಹೌದು. ಹಾಗಾಗಿ ಹೆದರ್ಬೇಕಾಗಿಲ್ಲ ರೈತರು, ಸರಳವಾಗಿದೆ ವಿಧಾನ, ಆದರೆ ಒಂದು ಸ್ವಲ್ಪ ಶ್ರಮ ಬಯಸುತ್ತೆ, ಶ್ರಮವನ್ನು ವಹಿಸಬೇಕು. ಹೌದಲ್ಲ, ಖಂಡಿತವಾಗಿರಿ, ಖಂಡಿತವಾಗಿ ಸ್ವಲ್ಪ ಶ್ರಮ ಅಂದ್ರೆ ಸಾಮೂಹಿಕವಾಗಿ ತಗೊಳೋದ್ರಿಂದ ಅಡ್ಡಿಯಿಲ್ಲ. ನಾವು ಸಾಮೂಹಿಕವಾಗಿ ತಗೊಂಡಾಗ ಇದರ ಒಂದು ನಿಯಂತ್ರಣ ಸಂಪೂರ್ಣವಾಗಿ ಮಾಡ್ಲಿಕ್ಕೆ ಸಾಧ್ಯ ಅನ್ನೋದನ್ನು ಗೊತ್ತಾಗಿದೆ. ಇಷ್ಟೆಲ್ಲ ಮಾಹಿತಿಯನ್ನ ಕೊಟ್ರಿ ತಟ್ಗಾರ ಅವರೇ, ಈ ತೆಂಗಿನ ಬೆಳೆಯಲ್ಲಿ ಬಿಳಿ ನೊಣ ಅದನ್ನು ಹೇಗೆ ನಿರ್ವಹಿಸಬೇಕು ಅನ್ನುವಂಥ ನಿಟ್ಟಿನೊಳಗೆ. ಒಂದು ವೇಳೆ ನಾವು ನಿರ್ವಹಿಸಲಿಲ್ಲ ಅಂತೇಳಿದ್ರೆ ನಮ್ಮ ಇಳುವರಿ ಮೇಲೆ ಬಹಳ ದೊಡ್ಡ ಪರಿಣಾಮ ಆಗುತ್ತೆ. ಹಾಗಾಗಿ ಸಾಮೂಹಿಕವಾಗಿ ಸಾಧ್ಯದಷ್ಟು ರೈತರು ಈ ಕ್ರಮ ಕೈಗೊಳ್ಳಿ ಅಂತ ಹೇಳಿ ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ರೀ. ತೆಂಗಿನ ಬೆಳೆಯಲ್ಲಿ ಬಿಳಿ ನೊಣ ಕೀಟದ ನಿರ್ವಹಣೆ ಕುರಿತು ಶಿರಸಿ ಮಹಾವಿದ್ಯಾಲಯ ತೋಟಗಾರಿಕೆ ಮಹಾವಿದ್ಯಾಲಯದ ಕೀಟ ತಜ್ಞರಾದ ಡಾಕ್ಟರ್ ಎಂಎಚ್ ತಟ್ಕಾರ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಿಸಿದವರು ಎಚ್ಬಿ ರಾಮಡ್ಗಿ. ಇನ್ನು ಮುಂದೆ ಕೇಳಿ ನಾಟಿ ಕೋಳಿ ಸಾಕಾಣಿಕೆ ಈ ಕುರಿತು ಲತಾ ವಿನಾಯಕ್ ನಾಯ್ಕ್ ಎತ್ತಿನ ಬೈಲ್ ಕುಮಟಾ ಇವರೊಂದಿಗೆ ಸಂದರ್ಶನ. ಸಂದರ್ಶಕರು ಎಚ್ಬಿ ರಾಮಡ್ಗಿ. ಈಗ ನಮ್ಮ ಜೊತೆಯಲ್ಲಿ ಲತಾ ವಿನಾಯಕ್ ನಾಯ್ಕ್ ಅವರಿದ್ದಾರೆ. ಇವರು ಕುಮಟಾ ತಾಲೂಕಿನ ಮಿರ್ಜಾನ್ ಕೋಟೆ ಇದೆಯಲ್ಲ ಅದರ ಹತ್ತಿರ ಒಂದು ಎತ್ತಿನ ಬೈಲ್ ಅಂತಿದೆ, ಅಲ್ಲಿ ನಾಟಿ ಕೋಳಿ ಸಾಕಾಣಿಕೆ ಮಾಡ್ತಾ ಇದ್ದಾರೆ. ಒಂದು ವಿಶೇಷವಾಗಿ ನಾಟಿ ಕೋಳಿ ಸಾಕಾಣಿಕೆ ಮಾಡೋದು ವಿರಳ ಅಂತೇಳಿ ಅನ್ಬಹುದು. ಯಾಕಂದ್ರೆ ಅದನ್ನ ಹೇಗೆ ಸಂಖ್ಯೆಯನ್ನ ಜಾಸ್ತಿ ಮಾಡಬೇಕು, ಹೇಗೆ ಕಾವು ಕೊಡಬೇಕು, ಹೇಗೆ ಮರಿಗಳು ಎಲ್ಲಿ ಸಿಗ್ತವೋ ಏನು, ಅಥವಾ ಅದು ಬೆಳವಣಿಗೆಯಲ್ಲಿ ಸ್ವಲ್ಪ ಲೇಟ್ ಆಗುತ್ತೆ, ಇಂಥವು ಏನೇನೋ ಕಾರಣಗಳು ಇರಬಹುದು. ಆದರೂ ಇವರು ನಾಟಿ ಕೋಳಿ ಸಾಕಾಣಿಕೆ ಮಾಡಿ ಯಾವ ರೀತಿ ಅದು ಅನುಕೂಲ ಆಯಿತು, ಅವುಗಳನ್ನ ಹೇಗೆ ಸಾಕಾಣಿಕೆ ಮಾಡ್ತಾ ಇದ್ದಾರೆ ಅನ್ನೋದನ್ನ ಈಗ ತಿಳ್ಕೊಳ್ಳೋಣ. ನಮಸ್ಕಾರ ಲತಾ ಅವರು. ನಮಸ್ಕಾರ. ಈಗ ನೀವು ನಾಟಿ ಕೋಳಿ ಸಾಕಾಣಿಕೆ ಪ್ರಾರಂಭ ಮಾಡಿದ್ರೆ ಎಷ್ಟು ವರ್ಷ ಆಯ್ತು? ಇವಾಗ 6 ಮಂತ್ ಆಯ್ತು. ಈಗ ಯಾಕೆ ನಾಟಿ ಕೋಳಿ ಸಾಕಾಣಿಕೆ ಮಾಡ್ಬೇಕು ಅನಿಸ್ತು? ಅಂದ್ರೆ ಇವರಲ್ಲೆಲ್ಲ ಈ ಬಾಯ್ಲರ್ ಕೋಳಿಯಿಂದ ಕೆಲವೊಂದು ಪ್ರಾಬ್ಲಮ್ ಎಲ್ಲ ಬರುತ್ತೆ, ಅಂದ್ರೆ ಫುಡ್ ಪ್ರಾಬ್ಲಮ್ ಇರುತ್ತೆ. ನಾಟಿ ಕೋಳಿಯಿಂದ ಜನರಿಗೆ ಒಂದು ಒಳ್ಳೆ ಪೌಷ್ಟಿಕಾಂಶ ದೊರಕುತ್ತೆ ಅನ್ನುವ ದೃಷ್ಟಿಯಿಂದ ನಾವು ಜನರಿಗೆ ಒಂದು ಉಪಯೋಗವಾಗಲಿ ಅನ್ನುವಂತ ಒಂದು ದೃಷ್ಟಿಯಿಂದ ನಾಟಿಗಳನ್ನು ಮಾಡಿ. ಈಗ ಬ್ರಾಯ್ಲರ್ ಕೋಳಿ ಅದರಲ್ಲೆಲ್ಲ ಏನೋ ಇಂಜೆಕ್ಷನ್ ಮಾಡ್ತಾರೆ ಹೆಚ್ಚು ಬೆಳಿಲಿಕ್ಕೆ ತೂಕ ಬರಲಿಕ್ಕೆ ಅನ್ನೋ ಕಾರಣ ಕೂಡ ಇದೆ. ಹೌದು, ಅದಕ್ಕಾಗಿ ಜನ ಹೆದರ್ತಾ ಇದ್ದಾರೆ. ಹೌದು, ಜನ ಇವಾಗ ಸ್ವಲ್ಪ ಎಲ್ಲ ತಗೊಳ್ಳೋದನ್ನು ಕಡಿಮೆ ಮಾಡ್ತಾ ಇದ್ದಾರೆ, ಅದನ್ನ ಎಲ್ಲ ಈ ನಾಟಿ ಕೋಳಿಯನ್ನು ಇಷ್ಟಪಡ್ತಾ ಇದ್ದಾರೆ. ಇವಾಗ ಈಗ ನಾಟಿ ಕೋಳಿ ಸಾಕಾಣಿಕೆ ಬೇಕಾಗಿತ್ತು ಅಂದ್ರೆ ಅದು ಇಂಥ ವಾತಾವರಣದಲ್ಲಿ ಅದು ಇಂಥ ವ್ಯವಸ್ಥೆ ಒಳಗೆ ಬೆಳೆಯುತ್ತೆ ಅನ್ನೋದು ನಿಮ್ಗೆ ಕೇಳಿದ್ರು, ಅದನ್ನ ತಿಳ್ಕೊಂಡು ಹೆಂಗ್ ಮಾಡಿದ್ರಿ? ನಾವು ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಂಡು ನಾಟಿ ಕೋಳಿಯನ್ನ ಯಾವ ರೀತಿ ಅದನ್ನ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು ಅನ್ನೋದನ್ನ ಸ್ವಲ್ಪ ಮಾಹಿತಿ ತಗೊಂಡು ಮಾಡ್ತಾ ಇದ್ದೀವಿ. ತಯಾರಿ ಹೇಗ್ ಮಾಡಿದ್ದು ಅಂದ್ರೆ ಮನೆ ಬೇಕು, ಅದಕ್ಕೆ ಜಾಗ ಬೇಕು ಓಡಾಡಲಿಕ್ಕೆ. ಅಂದ್ರೆ ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಜಾಗ ಬೇಕಾಗತ್ತೆ. ಸ್ವಲ್ಪ ಹೊರಗಡೆ ಅಂದ್ರೆ ಅದು ಸೊಪ್ಪು ಇವನ್ನೆಲ್ಲ ತಿನ್ನೋದ್ರಿಂದ ಸ್ವಲ್ಪ ಹೊರಗಡೆ ಬಿಡಬೇಕಾಗತ್ತೆ, ಒಳ್ಳೆ ಹವಾ ಎಲ್ಲ ಬೇಕಾಗತ್ತೆ. ಅದಕ್ಕೆ ಒಳಗಡೆ ಅಂದ್ರೆ ಸ್ವಲ್ಪ ಬೆಳೆಯೋದಕ್ಕೆಲ್ಲ ತುಂಬಾ ಪ್ರಾಬ್ಲಮ್ ಆಗತ್ತೆ, ಏನೋ ಒಂಥರ ಕೂಡ ಹಾಕಿಟ್ಟ ತರ ಪ್ರಾಬ್ಲಮ್ ಇರುತ್ತೆ. ಮತ್ತು ಸ್ವಲ್ಪ ಒಳ್ಳೆ ಉತ್ತಮ ಹವಾ ದೊರೆಯುತ್ತೆ ಹೊರಗಡೆ ಬಿಟ್ರೆ. ಈ ನುಗ್ಗೆಸೊಪ್ಪು ಮತ್ತು ಜಾಸ್ತಿ ನುಗ್ಗೆಸೊಪ್ಪನ್ನು ತಿಂತವೆ ಮತ್ತು ಈ ಹುಲ್ಲು ಇವನ್ನೆಲ್ಲ ತಿಂತವೆ. ಹೌದು, ಅಂದ್ರೆ ಹಸಿಯಾಗಿರುವುದನ್ನು ಕೂಡ ಅಂದ್ರೆ ಸೊಪ್ಪು ಸೇದೆ ಕೂಡ ತಿಂತವೆ. ಹೌದು, ಎಲ್ಲವನ್ನು ತಿನ್ನುತ್ತೆ, ಈ ಬಾಳೆ ಎಲೆ ಇವನ್ನೆಲ್ಲ ತಿಂತವೆ. ಹಂಗಾಗಿ ನಿಮ್ ಖರ್ಚು ಕಡಿಮೆ ಆಯ್ತು ಅನ್ಸುತ್ತೆ. ಹಾ, ಖರ್ಚು ಕಡಿಮೆ ಅಂತಂದ್ರೆ ಅಂದ್ರೆ ಅಕ್ಕಿ ಗೋಧಿ ಜೋಳ ನವಣೆ ಇಂಥವನ್ನೇ ಹಾಕ್ತಿವಿ. ಅದಕ್ಕೆ ಇಡಿಗಳು ಹಾಕೋದ ಅಂದ್ರೆ ಮುಂಚೆ ನುಚ್ಚು ಮಾಡಲ್ಲ? ಇಲ್ಲ ಇಲ್ಲ, ಅಂದ್ರೆ ಈ ಮೆಕ್ಕೆಜೋಳ ಅಂತ ಈ ದೊಡ್ಡ ಸೈಜಲ್ಲಿ ಬರುತ್ತಲ್ಲ ಅವನ್ನ ಕಡಿ ಮಾಡಿ ಹಾಕ್ತೇವೆ. ಮಿಲಿ ಕೊಟ್ಟು ಅದನ್ನ ಕಡಿ ಮಾಡಿಸ್ಬಿಟ್ಟು ಹಾಕ್ತೇವೆ. ಹೆಂಗ್ ಹಾಕೋದು? ಒಂದು ಪಾತ್ರೆ ಇಟ್ಟು ಅದ್ರಲ್ಲಿ ಹಾಕೋದ ಹೇಗೆ? ಹಾ, ಒಂದು ದೊಡ್ಡ ಈ ಟಬ್ಬದಲ್ಲಿ ಹಾಕ್ಬಿಟ್ಟು, ಈ ಬಕೆಟ್ ಅಂತಾರಲ್ಲ ಅದರಲ್ಲಿ ಹಾಕ್ಬಿಟ್ಟು ಎಲ್ಲವನ್ನು ಮಿಕ್ಸ್ ಮಾಡ್ಬಿಟ್ಟು ಅದಕ್ಕೆಲ್ಲ ಹಾಕ್ತೀವಿ. ಅವರಿಗೆ ಅಂದ್ರೆ ಎಲ್ಲ ಕಡೆ ಅಲ್ಲಲ್ಲಿ ಸ್ವಲ್ಪ ಇಂತಿಷ್ಟು ಕೋಳಿ ಒಂದೊಂದು ಟಬ್ಬ ಅಂತ ಮಾಡಿದೀವಿ, ಅದ್ರಲ್ಲಿ ಹಾಕ್ತೀವಿ, ಅದನ್ನ ಬಂದು ತಿನ್ಕೊಳ್ತ. ದಿನಾನು ಇಷ್ಟು ಹಾಕ್ಬೇಕು ಅನ್ನೋದು ಇರುತ್ತೆ, ಆ ಮಿತಿಯೊಳಗೆ ಹಾಕೋದು. ಅಷ್ಟೇ ಪ್ರಮಾಣದಲ್ಲಿ ಹಾಕ್ತೀವಿ. ಈಗ ಮನೆ ಕಟ್ಟಿದ್ರಲ್ಲ, ಅದಕ್ಕೆ ಖರ್ಚೆಲ್ಲ ಎಷ್ಟು ಬಂತು? ಮನೆ ಕಟ್ಟಿದಕ್ಕೆ ಸಾಧಾರಣ 3-3.5 ಆಗ್ಬಹುದು. ಯಾಕಂದ್ರೆ ಕಲ್ಲು ಮಳಲು ಇವೆಲ್ಲ ರೇಟ್ ಜಾಸ್ತಿ ಅಲ್ವಾ ಇವಾಗ, ಅಷ್ಟು ಬೇಡ. ಅಂದ್ರೆ ಸುತ್ತಮುತ್ತ ನಮ್ಮ ಸ್ಥಳೀಯವಾಗಿ ಸಿಗ್ತಕ್ಕಂತ ಸಂಪನ್ಮೂಲಗಳನ್ನ ಬಳಸ್ಕೊಂಡು ಕಟ್ಟಿದ್ದು. ಹೌದು, ಹಂಗಾಗಿ ಮೂಲ ಬಂಡವಾಳ ಅಷ್ಟೊಂದೇನು ಜಾಸ್ತಿ ಏನಿಲ್ಲ. ಅಂದ್ರೆ ನಮ್ದೇ ಭೂಮಿ ಇರಬೇಕು, ನಮ್ದೇ ಸ್ವಂತ ಜಮೀನು ಇರಬೇಕು. ಅಂದ್ರೆ ಅದನ್ನ ಮೇಂಟೈನ್ ಮಾಡ್ಕೊಂಡು ಹೋಗೋದಕ್ಕೆ ಒಳ್ಳೇದಾಗತ್ತೆ, ಯಾಕಂದ್ರೆ ಹೊರಗಡೆ ಗ್ರೌಂಡ್ ಬೇಕು, ಜಾಗ ಬೇಕು. ಇದ್ರಷ್ಟಿಂದ ಮರಿ ಅಥವಾ ಚಿಕ್ಸ್ ಅಂತೇಳಿ ಏನಂತ ಅವನ್ನ ಎಲ್ಲಿಂದ ತೊಂಬರ್ತ? ಅವನ್ನ ಕೊಚ್ಚಿಯಿಂದ. ಕೊಚ್ಚಿಯಿಂದ, ಕೇರಳ ಕೊಚ್ಚಿಯಿಂದ. ಎಷ್ಟು ತರ್ತೀರಿ ಒಂದ್ಸಲ ತೊಂಬಂದ್ರೆ? 1,000 ಅವ್ರದೇ ಗಾಡಿಯನ್ನು ನೀವು ಹೋಗಿ ತೊಂಬರ್ಬೇಕು ಹೇಗೆ? ಇಲ್ಲ, ಅವರಿಗೆ ಅವ್ರ ಆರ್ಡರ್ ಕೊಟ್ರೆ ಅವ್ರು ತಂದು ಹಾಕ್ತಾರೆ. ಅವ್ರೇ ಹಾಕ್ತಾರೆ. ಈಗ ತೊಗೊಂಬಂದ್ರಿ, ಅದು ಮರಿ ಇದ್ದಾಗ ಒಂಥರ ನೋಡ್ಕೊಳ್ಳೋದು, ಒಂದ್ ಸ್ವಲ್ಪ ದೊಡ್ಡದಾದ್ಮೇಲೆ ಒಂದ್ಸಲ ನೋಡ್ಕೊಳ್ಳೋದು, ಹಂಗೆ ಇರುತ್ತೆ? ಹೌದೌದು, ಮರಿಗೆ ಸ್ವಲ್ಪ ಸೂಕ್ಷ್ಮ ನೋಡ್ಕೊಳ್ಬೇಕಲ್ವಾ. ಅಂದ್ರೆ ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಬೇಕಾಗತ್ತೆ ಮರಿ. ಅಂದ್ರೆ ಏನಾದ್ರೂ ನೆಗಡಿ ಆಗ್ಬಹುದು ಅಥವಾ ಹೀಗೆ ಏನಾದ್ರೂ ಒಂದು ಸ್ವಲ್ಪ ಚಿಕ್ಕ ಮಕ್ಕಳನ್ನ ನಾವು ಯಾವ ರೀತಿ ಮೇಂಟೈನ್ ಮಾಡ್ತೀರಾ? ಆಹಾರ ಬೇರೆ ಇರುತ್ತೆ ಅವಾಗ? ಇಲ್ಲ, ಸಾಧಾರಣ ಆಗಿ ಇದೆ ನಡೀತದೆ. ಅದಕ್ಕೆ ನಡೆಯುತ್ತೆ ಅಂತಂದ್ರೆ ಅಲ್ಲ, ಸ್ವಲ್ಪ ಕಡಿಮೆ ಫುಡ್ ಅನ್ನ ಹಾಕಬೇಕು ಅದಕ್ಕೆ. ಆದ್ರೆ ಸಾಮಾನ್ಯವಾಗಿ ಈ ನಾಟಿ ಕೋಳಿಗಳು ಇದಾವಲ್ಲ, ತಾಯಿ ಜೊತೆಗೆ ಬೆಳೀತಾ ಇರ್ತಾವ. ತಾಯಿ ಅದಕ್ಕೆ ಹೆಂಗ ಆಹಾರ ಹುಡುಕ್ಬೇಕು, ಹೆಂಗ್ ಕೆದರಿ ತಿನ್ಬೇಕು, ಹುಳವನ್ನ ಹೇಗೆ ಇಳಿಬೇಕು, ಹಂಗೆಲ್ಲಾನು ಕಲಿಸ್ಕೊಡ್ತಾ ಇರತ್ತೆ. ಆದ್ರೆ ಈ ರೀತಿ ತಾಯಿ ಇಲ್ಲದ ಮರಿಗಳನ್ನ ತರ್ತೀರಿ, ಅವು ಹೇಗೆ ಇದು ಮಾಡ್ತಾವ? ಮೊದಲು ರೂಢಿ ಇರತ್ತಲ್ಲ ಅವರಿಗೆ ಅಲ್ಲಿ, ಅದೇ ರೀತಿಯಲ್ಲಿ ಇಲ್ಲಿ ಮಾಡ್ತಾರೆ. ತಾಯಿ ಅಗಲಿಸಿದ್ರೆ ಅವಕ್ಕೇನು ಚಿಂತಿಲ್ಲ? ಇಲ್ಲ ಇಲ್ಲ ಇಲ್ಲ, ಅಂದ್ರೆ ದೊಡ್ಡದ್ದು ಇರತ್ತವಲ್ಲ ಅದ್ರ ಒಟ್ಟಿಗೆ, ಅದನ್ನ ನೋಡಿ ಅವ್ ಕಲಿತಾವ. ಹೌದು, ಬ್ಯಾಚ್ ಏನ್ ಮಾಡಲ್ಲ ನೀವು ಅಮ್ಗೆ ಅಲ್ಲ, ದೊಡ್ಡ ಇರುತ್ತಲೇ ಅವನು ತಂದು ಅಲ್ಲೇ ಬಿಡ್ತೀರಿ ಸಣ್ಣ? ಹೌದು, ಎರಡು ಒಟ್ಟಿಗೆ ಬಿಡ್ತೇವೆ. ಮನೇನು ಕಟ್ಟಿರಿ, ಸುತ್ತಮುತ್ತ ಜಾಗನು ಬಿಟ್ಟಿದಿರಿ, ಯಾಕೆ ಹಾಗೆ? ಅದು ಸುತ್ತಮುತ್ತಲ ಅಂತಂದ್ರೆ ಸ್ವಲ್ಪ ಗ್ರಾಸ್ ಬಾಳೆ ಇದೆ ಅಲ್ವಾ ಈ ಕಡೆ, ಅದಕ್ಕೋಸ್ಕರ ಎಲ್ಲ ಓಡಾಡ್ಕೊಂಡು ಅದನ್ನ ತಿನ್ಲಿ ಅನ್ನೋ ದೃಷ್ಟಿಯಿಂದ ಸ್ವಲ್ಪ ಫ್ರೀ ಆಗಿ ಬಿಡ್ತೇವೆ. ಅದಕ್ಕೆ ಒಳಗಡೆನೆ ಇದ್ದು ಬೆಳಿಗ್ಗೆಯಿಂದ ಸಂಜೆವರೆಗೆ ಅವರಿಗೆ ಒಂಥರ ಬೋರ್ ಅನ್ಸತ್ತಲ್ವಾ, ಅದೇ ರೀತಿ ಹೊರಗಡೆ ಬಿಡ್ತೀವಿ. ಓಕೆ, ಎಲ್ಲಿ ಇಷ್ಟ ಆಗುತ್ತೆ ಅಲ್ಲಿ ಒಳಗರೆ ಇರಲಿ ಹೊರಗರೆ ಇರಲಿ, ಕೆಲವೊಂದಷ್ಟು ಒಳಗದವು ಕೆಲವೊಂದಷ್ಟು ಹೊರಗಿದವು ಹೋಗುತ್ತೆ, ಅದು ಓಡಾಡ್ತಾ ಇರ್ತದೆ. ಒಳಗೆ ಹೋಗೋದು, ಫುಡ್ ತಿನ್ಕೊಂಡು ಒಳಗೆ ಹೋಗೋದು, ಮತ್ತೆ ಅಲ್ಲೇ ಸ್ವಲ್ಪ ತನಿತ್ತು ಮತ್ತೆ ಹೊರಗಡೆ ಬರೋದು, ಈ ತರ ಮಾಡ್ತಾ ಇದ್ದೀವಿ. ಎಷ್ಟು ಸಲ ಫುಡ್ ಹಾಕೋದು ಒಂದೇ ಸರ್ ಸಾಕ ಮುಂಜಾನೆ? ಇಲ್ಲ, ಎರಡು ಟೈಮ್ ಹಾಕ್ತೇವೆ, ಬೆಳಿಗ್ಗೆ ಸಂಜೆ. ಮಧ್ಯದಲ್ಲಿ ಇವಾಗ ಗ್ರಾಸು ಮತ್ತು ಬಾಕಿ ಇತರ ಫುಡ್ ಅನ್ನ ಇದು ಈ ಸೊಪ್ಪನ್ನೆಲ್ಲ ತಿಂತವೆ. ನೀರು ಹೋಗಿಲ್ಲ, ನೀರು ಹೋಗಿ ಯಾವಾಗ ಕೊಡ್ತೀರಿ? ನೀರು ಬೆಳಿಗ್ಗೆ ಫುಡ್ ಹಾಕೋ ಟೈಮ್ ಅಲ್ಲೇ ನೀರು ಕೊಡ್ತೇವೆ, ಬೆಳಿಗ್ಗೆ ಸಂಜೆ ಎರಡು ಟೈಮ್. ಮಧ್ಯದಲ್ಲಿ ನೀರು ಕೊಡ್ತೇವೆ. ಸ್ವಚ್ಛವಾಗಿ ಹಾಕುವಾಗ ಸ್ವಚ್ಛ ಇರ್ತಾವ, ಒಂದ್ ಸ್ವಲ್ಪ ಮಣ್ಣಿಗೆ ಕೆಡ್ಕೊಂಡಿರ್ತಾವ? ಇಲ್ಲ, ಕ್ಲೀನ್ ಅಲ್ಲೇ ಹಾಕ್ತೇವೆ ನಾವು. ಅಂದ್ರೆ ಎಲ್ಲ ರಾಡಿ ಆಗತ್ತಲ್ಲ, ಅದಕ್ಕೋಸ್ಕರ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಹಾಕ್ತೇವೆ. ಮತ್ತೆ ಅದರ ಜೊತೆಗೆ ಲಸಿಕೆ ಹಾಕುದು ಹಂಗೇನು ಮಾಡ್ತೀರ? ಇಂಜೆಕ್ಷನ್ ಕೊಡುದು ಅದಕ್ಕೇನಿಲ್ಲ, ನಾವಿಲ್ಲೇನು ಮಾಡಿಲ್ಲ. ಮಾಡಲ್ಲ, ಬೇಕಾಗಿಲ್ಲ. ಅದು ಇಲ್ಲ, ಬೇಕಾಗಿಲ್ಲ. ನಾಟಿ ಕೊಳಗೆ ಅವಶ್ಯಕತೆ ಇಲ್ಲ. ಇಲ್ಲ. ಮತ್ತೆ ಅದಕ್ಕೆ ನಾಟಿ ಪದ್ಧತಿ ಒಳಗೆ ಏನಾದರೂ ಔಷಧ ಕೊಡುದು ಅಂದ್ರೆ, ನಾಟಿ ಪದ್ಧತಿಯಲ್ಲಿ ಪೇಪರ್ ಪೌಡರ್ ಮತ್ತು ಅರಿಶಿನ ಹಾಕಿಬಿಟ್ಟು ನೀರಿಗೆ ಕರಡಿ ಕೊಡ್ತೇವೆ ಕುಡಿಯೋದಕ್ಕೆ. ಓಮ ಹಾಕ್ತೀವಿ ಮತ್ತು ಈಗ ಸ್ವಲ್ಪ ನೀರಲ್ಲಿ ಕರಡಿ ಬಿಟ್ಟು ಕೊಡ್ತೇವೆ. ದಿನಾನು ಹಾಕೋದ? ಡೈಲಿ ಇಲ್ಲ, ವಾರಕ್ಕೊಮ್ಮೆ. ಎಷ್ಟು ಹಾಕ್ಬೇಕು ಅದನ್ನ? ಅದು ಅಂದ್ರೆ ದೊಡ್ಡ ಸ್ಪೂನ್ ಅಲ್ಲಿ ಒಂದು ಸ್ಪೂನ್, ಒಂದೊಂದು ಗುಂಪಿಗೆ ಒಂದೊಂದು ಸ್ಪೂನ್ ನೀರಲ್ಲಿ ನೀರಲ್ಲಿ ಕರಡಿ ಬಿಟ್ಟು ಹಾಕ್ತೇವೆ. ಉಪ್ಪು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಹಾಕ್ತೇವೆ. ಈಗ ಮಾರಾಟದ ವ್ಯವಸ್ಥೆ, ನಮಗೆ ಮಾರುಕಟ್ಟೆ ಇಲ್ಲ ಅಂತೇಳಿ ರೈತರು ಸಹಜವಾಗಿ ಅಂತಿರ್ತಾರೆ, ನೀವು ಹೇಗೆ ಮಾರಾಟ ಮಾಡೋದು? ಅಂದ್ರೆ ಎಲ್ಲ ಮನೆ ಹತ್ರನೇ ಬಂದು ಖರೀದಿ ಮಾಡಿ ಹೋಗ್ತಾರೆ. ಅಂದ್ರೆ ಅವ್ರಿಗೆಲ್ಲ ಜನಕ್ಕೆ ಗೊತ್ತಿದ್ಯಾ ಇಲ್ಲಿ ಸಿಗುತ್ತಂತ? ಹಾ ಗೊತ್ತಿದೆ, ಎಲ್ಲ ಗೊತ್ತಿದೆ. ಪಬ್ಲಿಕ್ ಹೇಗೆ ಗೊತ್ತಾಗುತ್ತೆ ಅಂದ್ರೆ, ನಾವು ಬೋರ್ಡ್ ಹಾಕಿದ್ದೇವೆ, ಪತ್ರಿಕೆಯಲ್ಲಿ ಬಂದಿದೆ, ಎಲ್ಲ ಈ ವಾಟ್ಸ್ಆಪ್ ಇದರಲ್ಲೆಲ್ಲ ಬಿಟ್ಟಿದ್ದೇವೆ, ಹಾಗೆ ಜನರು ಎಲ್ಲ ಪಬ್ಲಿಸಿಟಿ ಆಗಿದೆ, ಮನೆಗೆ ಬಂದು ಹೋಗ್ತಾರೆ. ನೀವು ಬೇಡಿಕೆ ಇದ್ದಷ್ಟು ಸಪ್ಲೈ ಮಾಡ್ಲಿಕ್ಕೆ ಆಗುತ್ತಾ? ಹೌದು. ಅಥವಾ ನಿಮ್ಗೆ ಕಡಿಮೆ ಬೀಳುತ್ತಾ? ಹಂಗೇನು, ಇನ್ನು ಅವರು ಬೇಡಿಕೆ ಜಾಸ್ತಿ ಇದೆ ಅಷ್ಟು ನಾವು ಕೋಳಿಗಳನ್ನು ಮಾರ್ಲಿಕ್ಕೆ ಆಗ್ತಾ ಇಲ್ಲ. ತೊಂದರೆ ಕೊಡಲ್ಲ ನಾವು, ಮತ್ತು ತರಿಸ್ತೀವಿ ಅವ್ರಿಗೆ, ಯಾವ್ದೇ ರೀತಿ ಜನರಿಗೆ ತೊಂದರೆ ಕೊಡಲ್ಲ. ಅವ್ರಿಗೆ ಅಂದ್ರೆ ಎಷ್ಟು ಬೇಕು ಅಷ್ಟನ್ನು ನಾವು ಸಪ್ಲೈ ಮಾಡ್ತೀವಿ. ಎಷ್ಟು ದಿನಕ್ಕೆ ಒಂದ್ಸಲ 1,000 ಕೋಳಿ ಹಂಗೆಲ್ಲ ತರೋದು? ಮಂತ್ಲಿ ಒಂದ್ತಿಂಗ್ಳಿಗೊಮ್ಮೆ ಟರ್ನ್ ಓವರ್ ಮಾಡ್ತೀವಿ. ರೇಟ್ ಎಲ್ಲ ಹೇಗೆ ಬೇಕು ಸರ್? ರೇಟ್ ದೊಡ್ಡ ಸೈಜ್ ಅದಕ್ಕೆ 700 ಹೇಳ್ತೀವಿ, ಮತ್ತು ಚಿಕ್ಕದಕ್ಕೆ 500. ಅಂದ್ರೆ ಸೈಜಿನ ಮೇಲೆ ಇರುತ್ತೆ, ಅದು ನೋಡ್ಬಿಟ್ಟು ನಾವು ರೇಟ್ ಫಿಕ್ಸ್ ಮಾಡ್ತೇವೆ. ಎಷ್ಟೆಷ್ಟು ಕೆಜಿ ಬರ್ತಾವು ಅಂದ್ರೆ, ಸಾಧಾರಣ 2.5 ಮೇಲೆ ಬರುತ್ತೆ, 600-700 ಎಲ್ಲ. ಹೌದು, ಕಡಿಮೆ ಐತಲ್ಲ ಹಂಗಾದ್ರೆ. 2.5 ಅಂತಂದ್ರೆ ನಾಟಿ ಕೋಳಿ ಇನ್ನೂ ಸ್ವಲ್ಪ ಜಾಸ್ತಿ ಇದ್ರೆ ಒಳ್ಳೇದಿತ್ತ? ರೇಟ್ ಒಳ್ಳೇದಿತ್ತು, ಜನರಿಗೆ ಸ್ವಲ್ಪ ಜನರಿಗೆ ಹೆವಿ ಆಗತ್ತೆ, ಅದ್ರಷ್ಟಿಂದ ಸ್ವಲ್ಪ ಕಡಿಮೆ ನಡೆಸ್ತಾ ಇದ್ದೀವಿ. ಹಾಗಾಗಿ 1,000 ಕೋಳಿ ತಂದ್ರೆ ನಿಮ್ಗೆ ಹೆಚ್ಚು ಕಡಿಮೆ ಸರಾಸರಿಯೊಳಗೆ 2,000 ಕೆಜಿ ಮಾಂಸ ಸಿಗುತ್ತೆ. ಹೌದು, ಹಾಗಾಗಿ 1,000 ಅಂದ್ರೆ 75,000 ರೂಪಾಯಿ ನಿಮ್ಗೆ ಉಳಿಯುತ್ತೆ. ಹೌದು, ಒಂದ್ ಬ್ಯಾಚ್. ಹೌದು. ಇನ್ನು ನಿಮ್ಮ ಆ ಮನೆ ಕೋಳಿ ಮನೆ ನೋಡಿದಾಗ, ಮುಂದೆ ಜಾಗ ನೋಡಿದಾಗ 2,000 ಕೋಳಿ ತನಕನು ಸಾಕ್ಬಹುದು? ಹೌದು. ಮತ್ತೆ ಯಾಕೆ ಮಾಡಿಲ್ಲ? ಜನರ ಬೇಡಿಕೆ ನೋಡಿ ನಾವು ಮಾಡ್ತೇವೆ. ಜನರ ಬೇಡಿಕೆ ಇದೆಯಲ್ಲ, ಬೇಕಾದಷ್ಟಿದೆ ಅಂದ್ರೆ ಟೈಮ್ ಇದೆಯಲ್ಲ, ಈ ಶ್ರಾವಣದಲ್ಲಿ ಕಡಿಮೆ ಉಪಯೋಗಿಸ್ತಾರೆ, ಹೀಗೆ ಇದನ್ನೆಲ್ಲ ನೋಡ್ಬಿಟ್ಟು ನಾವು ಮಾಡ್ತೇವೆ. ಮುಂದೆ ಏನ್ ಮಾಡ್ಕೊಂತ ಮಾಡ್ರಿ, ಇಂಥ ನಾಟಿ ಕೋಳಿ ಇನ್ನು ಜಾಸ್ತಿ ಮಾಡ್ಬೇಕು ಹಂಗೇನ್ರಿ ಇದೆಯಾ? ಜನರ ಬೇಡಿಕೆ ಇದ್ರೆ ಜಾಸ್ತಿನೇ ಮಾಡ್ತೀವಿ, ಕಡಿಮೆ ಮಾಡಲ್ಲ. ನಿಮ್ಮ ತಮ್ಮರು ಹೇಳ್ತಾ ಇದ್ರು ಈ ರೀತಿ ಬೇರೆ ಬೇರೆ ಕಡೆಗೂ ಮಾಡ್ಬೇಕು, ಬಹಳ ಬೇಡಿಕೆ ಇದೆ. ಆ ವಿಚಾರ ಇದೆ ಅಂದ್ರೆ, ಎಲ್ಲ ಕಡೆಯಿಂದ ಜನ ಕೇಳ್ತಾ ಇದ್ದಾರೆ, ಮತ್ತು ದೂರಿಂದ ಕಾರವಾರ ಬಡಾಳ ಆ ಕಡೆಯಿಂದೆಲ್ಲ ಜನ ಬಾಳ ಬರ್ತಾರೆ, ಅವರಿಗೆಲ್ಲ ಬಹಳ ಕಷ್ಟ ಆಗತ್ತಲ್ವಾ, ಅದಕ್ಕೋಸ್ಕರ ಆ ವಿಚಾರ ಇಟ್ಕೊಂಡಿದೀವಿ. ಅಂದ್ರೆ ಅಂತ ಗೆಳೆಯರು ಸಿಗ್ಬೇಕು ನಿಮಗೆ, ಅಥವಾ ಅಂತ ಸಂಬಂಧಿಕರು ಇರಬೇಕು. ಹೌದು, ಒಂದು ನಂಬಿಕೆ ಇರ್ಬೇಕಲ್ಲ. ಹೌದು, ನಂಬಿಕೆ ಇದ್ರೆ ಎಲ್ಲ ಕಡೆನೂ ನಾವು ಸಪ್ಲೈ ಮಾಡ್ತೀವಿ. ಕೋಳಿಗೆ ಅನೇಕ ನೈಸರ್ಗಿಕ ವೈರಿಗಳು ಇರ್ತಾವ, ಬೆಕ್ ಇರ್ಬೋದು, ನಾಯಿ ಇರ್ಬೋದು, ಇಂಥವೆಲ್ಲಾನು ಹಾವು ಇರ್ಬೋದು, ಅದಕ್ಕೆ ನಾವು ಎಲ್ಲ ತಂತಿ ಬೇಲಿಯನ್ನು ಹಾಕಿ ಎಲ್ಲ ವ್ಯವಸ್ಥೆ ಮಾಡ್ತೇವೆ. ಅದಕ್ಕೆ ಒಳಗೇನು ಬರದಿದ್ದಂತೆ ನೋಡ್ತೇವೆ. ರಾತ್ರಿ ಲೈಟ್ ಹಾಕಿ ಇಡುದು ಹಂಗ ಮಾಡ್ತೀರಾ ಅಥವಾ ಹೇಗೆ? ಇಲ್ಲ, ರಾತ್ರಿ ಲೈಟ್ ಹಾಕಲ್ಲ. ಎಷ್ಟು ಹೊತ್ತಿನ ತನಕ ಲೈಟ್ ಹಾಕ ಅಂದ್ರೆ? 7 ಗಂಟೆ ಲಾಸ್ಟ್. ನಾವು ಅಂತಂದ್ರೆ ಫುಡ್ ಹಾಕ್ಲಿಕ್ಕೆ ಹೋಗ್ತೇವಲ್ಲ, ಆ ಟೈಮಲ್ಲಿ ಇಟ್ಟುಕೊಳ್ತೇವೆ, ನಂತರ ಬಂದ್ ಮಾಡ್ತೇವೆ. ರಾತ್ರಿ ಫುಡ್ ಏನ್ ತಿನ್ನಲ್ಲ ಅವು? ಅಂದ್ರೆ ನಾವು ಹಾಕದಾವಾಗ್ಲೆಲ್ಲ ತಿಂದು ಖಾಲಿ ಮಾಡತ್ತಲ್ವ, ಅದು ರಾತ್ರಿ ಹಾಗೆ ಮಧ್ಯದಲ್ಲಿ ಏನು ಹಾಕಲ್ಲ. ನಾವು ಮುಂಜಾನೆ ಎಷ್ಟೊತ್ತಿಗೆ ಬಿಡ್ತೀರಿ ಅವನ್ನೆಲ್ಲ? 10 ಗಂಟೆಗೆ ಅಂದ್ರೆ ಬೆಳಿಗ್ಗೆ ಎಲ್ಲ ಫುಡ್ ಎಲ್ಲ ಹಾಕ್ಬಿಟ್ಟು ಆನಂತರ ಹೊರಗೆ ಬಿಡ್ತೇವೆ. ಈಗ ಅಲ್ಲಿ ಹಿಕ್ಕೆ ಹಾಕ್ತವು, ಹಿಕ್ಕೆ ಹಾಕಿ ಗಲೀಜಾಗಬಹುದು ಏನು ಇನ್ನಂತದ್ದು ಇರುತ್ತೆ, ಅದು ಗಲೀಜಾಗಬಾರ್ದು ಅಂದ್ರೆ ಏನ್ ಮಾಡ್ತೀರಿ? ಅವನ್ನೆಲ್ಲ ಕ್ಲೀನ್ ಮಾಡ್ತಾ ಇರ್ತೇವೆ. ಹಾ, ಡೈಲಿ 2 ದಿನಕ್ಕೊಂದ್ಸಲ ಹೀಗೆ ಕ್ಲೀನ್ ಮಾಡ್ತಿರ್ತೇವೆ ಅಂದ್ರೆ ಅಲ್ಲಿ ನೋಡ್ಬಿಟ್ಟು ಕ್ಲೀನ್ ಮಾಡೋದು, ಜಾಸ್ತಿ ಕೊಳೆ ಆಯ್ತು ಡೈಲಿ ಕ್ಲೀನ್ ಮಾಡ್ತೇವೆ. ಹೀಗೆ ಅಲ್ಲಿ ಈ ಬ್ರಾಯ್ಲರ್ ಕೋಳಿ ಅಂತೆಲ್ಲ ಸಾಕಾಣಿಕೆ ಮಾಡುವಂತ ಸಂದರ್ಭದೊಳಗೆ ಈಗ ಭತ್ತದ ತೌಡು, ಶೇಂಗಾ ಹೊಟ್ಟು, ಶೇಂಗಾ ಸಿಪ್ಪಿ ಇಂಥವೆಲ್ಲ ಹಾಕ್ತಿರ್? ಹಿಂಗೇನು ಹಾಕಿಲ್ಲ? ಇಲ್ಲ, ನಾವು ಹಾಕಿಲ್ಲ. ಅವನ್ನ ಯಾಕೆ ಹಾಕಿಲ್ಲ? ನಮಗಿಲ್ಲಿ ಗ್ರೀನ್ ಗ್ರಾಸ್ ಗಳು ಬಹಳ ಇದೆ, ಮತ್ತು ಕೋಳಿಗೆ ಏನು ಪ್ರಾಬ್ಲಮ್ ಆಗಿಲ್ಲ. ಈ ಫುಡ್ ಈ ಅಕ್ಕಿ ಗೋಧಿ ಇವನ್ನೇ ಹೆಚ್ಚಾಗಿ ಇರ್ತಾವಲ್ಲ, ಅದಕ್ಕೋಸ್ಕರ ನಾವು ಅದರ ಮಾಡಿಲ್ಲ. ಮೊಟ್ಟೆ ಹಾಕ್ತಾವ ಕೋಳಿ? ಮೊಟ್ಟೆ ಹಾಕ. ಎಷ್ಟು ಮೊಟ್ಟೆ ಸಿಗುತ್ತೆ ನಿಮಗೆ 1,000 ಕೋಳಿ ಮೇಲೆ? ಹೆಚ್ಚಾಗಿ ನಾವು ಮಾಂಸನ ಜಾಸ್ತಿ ಬೆಳೆಸ್ತಾ ಇದೀವಿ ಅಂದ್ರೆ ಒಂದ್ 4-5 ಡೈಲಿ ಅಷ್ಟೇ. ಬರೀ 4-5 ಮೊಟ್ಟೆ ಅಷ್ಟೇ ಸಿಗುತ್ತಾ? ಹಾ ಅಷ್ಟೇ, ಅಂದ್ರೆ ನಾವು ಹೆಚ್ಚಿಗೆ ಈ ಹೆಂಟೆಗಳನ್ನ ಹೆಚ್ಚಾಗಿ ತರಿಸ್ತಾ ಇಲ್ಲ, ಕಡಿಮೆ ತರಿಸ್ತಾ ಇದೀವಿ. ಗಂಡು ಕೋಳಿಗಳೇ ಜಾಸ್ತಿ? ಹಾ, ಗಂಡು ಕೋಳಿಗಳೇ ಜಾಸ್ತಿ. ಅವ್ನು ಮಾರ್ತೇನೆ ಮತ್ತೆ? ಹಾ, ಜನ ಕೇಳಿದ್ರೆ ಅವನು ನೀವು ಮರಿ ಮಾಡಬಹುದು. ಹಾ ಮಾಡಬಹುದು. ಈ ಕೋಳಿ ಸಾಕಾಣಿಕೆ ಮಾಡಿರೋದ್ರಿಂದ ನಿಮ್ಗೆ ಏನ್ ಅನುಕೂಲ ಆಯ್ತು? ಒಟ್ಟಾರೆ ನಮಗೆ ಈ ಗೊಬ್ಬರ

ಇಂದಿನ ಕಾರ್ಯಕ್ರಮದಲ್ಲಿ ಹಳಿಯಾಳ ತಾಲೂಕು ಶಿವಪುರದ ಶ್ರೀಮತಿ ಶೇಖವ ಚನ್ನಪ್ಪ ಬಡಿಗೇರ ಮತ್ತು ಬಳಗದವರಿಂದ ಬೀಸುವ ಪದಗಳು. ಬಂಗಾರದ ಲಿಂಗದ ಕಾಯೇ ಸಿಂಗಾರದ ಶಿವಧಾರೆ ಕೂಡಲ ಸಂಗಮನ ಕೋರಳಗ ಬಂಗಾರದ ಲಿಂಗದ ಕಾಯೇ ಕಲಿಂಗಿ ಮೋಕಾಕಿ ಅಲ್ಲ ದೇವರ ನೆನದೇ ಬಂಗಾರದ ಲಿಂಗದ ಕಾಯೆ ಸಿಂಗಾರದ ಶಿವದಾರ ಕೂಡಲ ಸಂಗಮನ ಕಾರಾಗ ಬಂಗಾರದ ಲಿಂಗದ ಕಾಯೆ ಸಿಂಗಾರದ ಲಿಂಗದ ಕಾಯೆ